ಕಳಿಸಿ. ಹೋಯ್ತು ನಿನ್ನ ಪ್ರೈಸ್ ಮನಿ. ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಿತ್ತು. ಬರುವಾಗ ಮಾಡಿದೆ ಮೊಬೈಲ್ ನಲ್ಲಿ. ಎಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ. RBI ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆಯಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚಾರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ. ಈ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ RN ಕೆಂಚರೆಡ್ಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ನಮ್ಮಲ್ಲಿ ಸಾಕಷ್ಟು ಜನ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ. ವಿಶೇಷವಾಗಿ ಕೆಲವರು ತಮ್ಮ ತೋಟಗಾರಿಕಾ ಬೆಳೆಗಳಿಗೆ ಪರಾಗಸ್ಪರ್ಶದ ಉದ್ದೇಶದಿಂದ ಈ ಜೇನು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಕಾಫಿ ಆಗ್ಬಹುದು, ಕರಿಮೆಣಸು ಆಗ್ಬಹುದು, ಹಾಗೇನೆ ಎಲ್ಲದಕ್ಕೂ ಮುಖ್ಯವಾಗಿ ಏಲಕ್ಕಿ ಆಗ್ಬಹುದು, ಇವುಗಳಲ್ಲಿ ಪರಾಗಸ್ಪರ್ಶ ಬಹಳ ಮುಖ್ಯವಾದಂತಹದ್ದು. ಇನ್ನು ಕೆಲವರು ಹವ್ಯಾಸವಾಗಿ ಕೂಡ ಜೇನು ಕೃಷಿಯನ್ನ ಕೈಗೊಳ್ತಾರೆ. ಮತ್ತೆ ಕೆಲವರು ಜೇನುತುಪ್ಪ ಮತ್ತು ವಿವಿಧ ಉತ್ಪನ್ನಗಳಿಗೋಸ್ಕರನೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಜೇನು ಕೃಷಿಯನ್ನ ಮಾಡ್ತಾರೆ. ಈ ಜೇನು ಕುಟುಂಬಗಳನ್ನ ಕಾಲಕ್ಕೆ ಅನುಗುಣವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳನ್ನ ನಿರ್ವಹಣೆ ಮಾಡೋದು ಒಂದು ಸವಾಲಿನ ಕೆಲಸ. ಇವತ್ತು ನಾವು ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯಲ್ಲಿ ಕಂಡುಬರುವಂತಹ ಸಮಸ್ಯೆಗಳು, ಅವುಗಳ ನಿವಾರಣೆ ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರು. ನಮಸ್ಕಾರ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳಿಗೆ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರೆ ನೈಸರ್ಗಿಕ ಶತ್ರುಗಳ ಕಾಟ, ಅದರಲ್ಲಿ ಈ ಕೀಟಗಳ ಬಾಧೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೀಟಗಳ ಬಾಧೆ ಹೇಳುವಾಗ ಸಾಮಾನ್ಯವಾಗಿ ಇರುವೆಗಳ ಬಗ್ಗೆ, ಮೇಣದ ಪತಂಗ ಮತ್ತು ಕಡಜದ ಬಗ್ಗೆ ಹೇಳ್ತೇವೆ. ಮೊದಲನೇದಾಗಿ ಇರುವೆಗಳು ದಾಳಿ ಮಾಡ್ತಕ್ಕಂತ ಸಾಧ್ಯತೆ ಯಾಕೆ ಹೆಚ್ಚಿರ್ತದೆ ಮಳೆಗಾಲದಲ್ಲಿ ಅಂತಂದ್ರೆ, ಆಹಾರದ ಅಭಾವ ಇರ್ತದೆ, ಜೇನುನೊಣಗಳಿಗೆ ಆಹಾರ ಒದಗಿಸಬೇಕು ಅಂತ ನಾವು ಕೃತಕವಾಗಿ ಸಕ್ಕರೆ ಪಾಕ ಇವನ್ನೆಲ್ಲ ಕೊಡ್ತಾ ಇರ್ತೇವೆ. ಅದು ಒಂದು ಸಿಹಿ ಪದಾರ್ಥ ಆಗಿರೋದ್ರಿಂದ ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ವೀಕ್ ಆಗಿರ್ತವೆ ಜೇನು ಕುಟುಂಬಗಳು. ಅಂತ ಸಂದರ್ಭದಲ್ಲಿ ಅದರಲ್ಲಿ ಸಿಹಿ ಪದಾರ್ಥ ಇದೆ, ಹಾಗೆ ಕಾವಲು ಕಾಯೋದು ಕಡಿಮೆ ಆಗಿದೆ ಅಂದಾಗ ಇರುವೆಗಳು ಕೂಡ ಅಲ್ಲಿರೋ ಸಕ್ಕರೆ ಪಾಕಕ್ಕೋಸ್ಕರ ಅದರ ವಾಸನೆ ಹಿಡ್ಕೊಂಡು ಒಳಗಡೆ ಮುಗ್ಗಿ ಬರ್ತಕ್ಕಂತ ಸಾಧ್ಯತೆ ಇದೆ. ಈಗ ಅದೇ ಬೇರೆ ಋತುಮಾನಗಳಲ್ಲಾದ್ರೆ ಜೇನು ಕುಟುಂಬ ಬಹಳ ಸಶಕ್ತವಾಗಿರ್ತದೆ. ಇರುವೆಗಳು ಏನಾದರೂ ಬರ್ಲಿಕ್ಕೆ ಹೊರಟು ಅಂತ ಅಂದ್ರೆ ತಡೆಯೋ ಶಕ್ತಿ ಇರ್ತದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹುಳುಗಳಿರ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿ ಕಾವಲುಗಾರ ನೊಣಗಳಿರ್ತವೆ, ಅದನ್ನ ಕಾಪಾಡ್ಕೊಳ್ತವೆ, ಒಳಗ್ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಜೇನು ಕುಟುಂಬ ಸ್ವಲ್ಪ ಬಲಹೀನವಾದಾಗ ಮತ್ತೆ ಈ ಸಕ್ಕರೆ ಪಾಕ ಅಂತವನ್ನ ಬಹಳ ಆಕರ್ಷಣೆ ಮಾಡೋದ್ರಿಂದ ಇರುವೆಗಳ ಬಾಧೆ ಹೆಚ್ಚಾಗ್ತಕ್ಕಂತ ಮಳೆಗಾಲದಲ್ಲಿ ಕಾಣ್ತೇವೆ. ಇರುವೆಗಳ ಬಾಧೆಗೆ ಏನ್ ಮಾಡೋದು? ಯಾವಾಗ್ಲೂ ಪೆಟ್ಟಿಗೆಯನ್ನ ನೆಲದ ಮೇಲೆ ಇಡೋದ್ ಬೇಡ, ಸ್ಟ್ಯಾಂಡ್ ಗಳ ಮೇಲೆ ಇಡಬೇಕು. ಅವುಗಳಲ್ಲಿ ಬಟ್ಟಲ್ ತರ ಸ್ಟ್ರಕ್ಚರ್ಸ್ ಬರ್ತವೆ, ಅದರಲ್ಲಿ ನೀರು ಹಾಕದಾಗ್ಲಿ, ಆದ್ರೆ ಸ್ಟ್ಯಾಂಡ್ ಮೂಲಕ ಹತ್ತಿಕೊಂಡು ಇರುವೆಗಳು ಗೂಡಿನ ಒಳಗಡೆ ಹೋಗದೆ ಇರೋ ತರ ಬಟ್ಲುಗಳ ತರನೇ ಮಾಡಿರ್ತಾರೆ ಆ ಸ್ಟ್ಯಾಂಡ್ ಅಲ್ಲಿ. ಆ ಬಟ್ಲ್ನಲ್ಲಿ ನೀರನ್ನ ಹಾಕಿ ಇಡಬಹುದು. ಇದು ಒಂಥರ ಪ್ಯಾಂಟ್ ಬ್ಯಾರಿಯರ್ ಅಂತ ಹೇಳ್ತೇವೆ, ಅಂದ್ರೆ ಇದಕ್ಕೆ ಅಲ್ಲಿ ದಾಟಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಥವಾ ಆಯಿಲ್, ಈ ಯಂತ್ರಗಳಿಂದ ಅಥವಾ ವಾಹನಗಳಿಂದ ತೆಗೆದಂತ ಎಣ್ಣೆ, ವೇಸ್ಟ್ ಆಯಿಲ್ ಅಂತ ಹೇಳ್ತೇವೆ, ವ್ಯರ್ಥವಾಗಿ ಹೋಗ್ತಿರೋದು, ಅಂತ ಆಯಿಲ್ ಅನ್ನು ಕೂಡ ಪ್ಯಾಂಟ್ ವೆಲ್ಗಳಲ್ಲಿ ಹಾಕಿಟ್ರೆ ಇರುವೆಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದಲ್ಲದೆ ನಾವೆಲ್ಲಿ ಜೇನು ಪೆಟ್ಟಿಗೆಗಳನ್ನು ಇರಿಸ್ಕೊಂಡಿದೀವಿ ಮಧುವನದಲ್ಲಿ, ಅಲ್ಲಿ ಹತ್ತಿರದಲ್ಲಿ ಇರುವೆ ಗೂಡುಗಳಿದ್ರೆ ಇರುವೆ ಗೂಡುಗಳಿಗೆ ಏನಾದ್ರೂ ಔಷಧಿಯನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ, ಕೀಟನಾಶಕಗಳನ್ನ ಹಾಕೋದ್ರ ಮುಖಾಂತರ, ಈಗ ಬೇಕಾದ್ರೆ ಕ್ಲೋರೋಪೈರಿಫಾಸ್ ಕೆಮಿಕಲ್ ಅನ್ನೇ 5 ml 1 liter ನೀರಿನ ತರ ಬೆರೆಸ್ಕೊಂಡು ಇರುವೆ ಗೂಡುಗಳಿಗೆ ಹಾಕಿ ಅವನ್ನ ಮುಚ್ಚಿಬಿಡೋದು ಹತ್ತಿರದಲ್ಲಿ ಏನಾದ್ರೂ ಇದ್ರೆ. ಇಲ್ಲ, ಮೆಲಾಥಿಯನ್ ಪೌಡರ್ ಸಿಗ್ತದೆ, ಇದರ ಪುಡಿ ಧೂಳು, ಅದನ್ನು ಕೂಡ ಸ್ವಲ್ಪ ಹಾಕಿ ಮುಚ್ಚಬಹುದು. ಯಾಕಂದ್ರೆ ಈ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು. ಇವೇನಾದ್ರೂ ಜೇನುಣಗಳಿಗೆ ತಾಗುತ್ತು ಅಂತ ಅಂದ್ರೆ ಜೇನುಣಗಳು ಕೂಡ ಸತ್ತು ಹೋಗ್ತಕ್ಕಂತ ಸಾಧ್ಯತೆ ಇರ್ತದೆ. ಅದರ ಬದಲು ಪೆಟ್ಟಿಗೆಗಳನ್ನ ಸ್ತಂಭದ ಮೇಲೆ ಇರಿಸಿ ಅಲ್ಲಿ ಯಾವುದೇ ಕಡೆಯಿಂದ ಕೂಡ ಇರುವೆಗಳು ಜೇನು ಪೆಟ್ಟಿಗೆ ಒಳಗೆ ಪ್ರವೇಶ ಪಡ್ಕೊಳ್ಳಿಕ್ ಸಾಧ್ಯ ಆಗಬಾರದು. ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಆಮೇಲೆ ಎಲ್ಲೋ ಒಂದ್ ಜಾಗದಲ್ಲಿ ಇಟ್ಟಿರ್ತೀವಿ, ಸಾಕಷ್ಟು ಹುಲ್ಲು ಬೆಳೀತಾ ಇರ್ತದೆ, ಅಥವಾ ಅಕ್ಕಪಕ್ಕದಲ್ಲಿ ಏನಾದ್ರೂ ಗಿಡ ಗಂಟಿ ಅಂತವಿದ್ರೆ ಅವುಗಳ ರೆಂಬೆಗಳು ಬಂದು ಆ ಪೆಟ್ಟಿಗೆಗೆ ಟಚ್ ಆಗ್ತಾ ಇರ್ತವೆ, ಅದ್ರ ಮೂಲಕನ ಇರುವೆಗಳು ಬರುವಂತ ಸಾಧ್ಯತೆ ಇದೆ. ಅದಕ್ಕೆ ಆ ಪೆಟ್ಟಿಗೆಯ ಸುತ್ತಮುತ್ತಲಿನ ಜಾಗವನ್ನ ಸ್ವಲ್ಪ ಸ್ವಚ್ಛವಾಗಿ ಕೂಡ ಇಟ್ಕೊಂಡಿರ್ಬೇಕು, ಏನು ಹುಲ್ಲು ಬೆಳೆಯುತ್ತಿರಬಾರ್ದು, ಅದ್ರ ಮೂಲಕ ಇರುವೆಗಳು ಗೂಡಿನ ಒಳಗಡೆ ಹೋಗಬಾರ್ದು. ಈ ತರದ ಸ್ವಚ್ಛತೆಯನ್ನ ಕಾಯ್ಕೊಳ್ಳೋದ್ರ ಮುಖಾಂತರ ಕೂಡ ಈ ಇರುವೆಗಳ ನಿಯಂತ್ರಣವನ್ನ ಮಾಡ್ಕೊಳ್ಬಹುದು. ಆಮೇಲೆ ಇನ್ನು ಕೆಲವರು ಸ್ಟ್ಯಾಂಡ್ಗಳಿರ್ತವೆ, ಅದರಲ್ಲಿ ನೀರು ಅಥವಾ ವೇಸ್ಟ್ ಆಯಿಲ್ ಅನ್ನು ಹಾಕ್ಲಿಕ್ಕೆ ಬಟ್ಟೆ ತರ ಇಲ್ಲ, ಕಂಬದ ತರ ಇದೆ ಸ್ಟ್ಯಾಂಡ್ ಅಂತ ಅಂದ್ರೆ, ಆ ಸ್ಟ್ಯಾಂಡ್ಗೆ ವೇಸ್ಟ್ ಆಯಿಲ್ ಅಲ್ಲಿ ಅದ್ದಿ ತೆಗೆದಂತ ಬಟ್ಟೆಯನ್ನ ಆ ಕಂಬಕ್ಕೆ ಸುತ್ತಬಹುದು, ಅಥವಾ ಆ ಕಂಬಕ್ಕೆನೆ ಒಂದಷ್ಟು ಗ್ರೀಸ್ ಅನ್ನು ಮೆತ್ತಿದ್ರೆ ಅದು ಇರುವೆಗಳನ್ನ ತಡೀತದೆ. ಅದು ಸ್ವಲ್ಪ ಒಣಗದ ಹಾಗೆಲ್ಲ ಮತ್ತೆ ಮತ್ತೆ ಹೊಸದಾಗಿ ಬಟ್ಟೆಯನ್ನು ಮತ್ತೆ ಎಣ್ಣೆಯಲ್ಲಿ ಅದ್ದಿ ಕಟ್ಟಬೇಕಾಗ್ತದೆ. ಇವು ಇರುವೆಗಳ ನಿಯಂತ್ರಣಕ್ಕೆ ಕೈಗೊಳ್ಳಬಹುದಾದ ಕೆಲವು ಕ್ರಮಗಳು. ಕೊಡಗಿನಲ್ಲಿ ಬಹಳಷ್ಟು ಕಡೆ ಈ ಕೆಂಜಿರುವೆ ಈ ಮರಗಳ ಮೇಲೆ ಎಲೆಗಳನ್ನ ಸೇರಿಸಿ ತನ್ನ ಗೂಡನ್ನ ಕಟ್ಟಿಕೊಂಡಿರ್ತದೆ. ಹೌದು, ಕೆಂಜಿಗಾ ಅಂತಾರೆ, ಕೆಂಜಿಗಾ ಅಂತಾರೆ, ಈಕೋಫಿಲಾ ಸ್ಮಾರ್ಗಿನ್ ಅಂತ ಅದರ ವೈಜ್ಞಾನಿಕ ಹೆಸರು. ಒಂದೇ ಮರದ ಮೇಲೆ ಅದರವೇ ಸಾಕಷ್ಟು ಬ್ರಾಂಚ್ ಗಳಿದ್ದಂಗಿರ್ತವೆ, ಅದರ ಮಧ್ಯ ಭಾಗದಲ್ಲಿ ರಾಣಿ ಇರೋ ಭಾಗ ಇರ್ತದೆ, ಅಲ್ಲಿ ರಾಣಿಯನ್ನ ಇರಿಸ್ಕೊಂಡು ರಾಣಿ ಮೊಟ್ಟೆ ಇಟ್ಟರೆ ಬೇರೆ ಅಕ್ಕಪಕ್ಕದ ಇದರಲ್ಲಿ ಮರಿಗಳನ್ನ ಬೆಳೆಸೋದು ಇದೆಲ್ಲ ಮಾಡ್ತಾ ಇರ್ತದೆ. ಆದ್ರೆ ಒಂದೇ ಗೂಡಿಂದೇ ಸಾಕಷ್ಟು ಶಾಖೆಗಳನ್ನ ಮಾಡ್ಕೊಂಡಿರ್ತದೆ. ಯಾಕಂದ್ರೆ ಇದು ಏನ್ ಮಾಡ್ತದೆ, ಕೆಂಜಿಗ ತನ್ನ ಗೂಡಿನಿಂದ ಮೇಲಿಂದ ಬರುವಾಗ ಜಂಪ್ ಮಾಡ್ಕೊಂಡು ಆ ಪೆಟ್ಟಿಗೆ ಮೇಲೆ ಬರ್ತದೆ, ಬಂದು ಗೂಡು ಒಳಗಡೆ ನುಗ್ಗಿ ಈ ಜೇನು ಹುಳುಗಳನ್ನ ಕಚ್ಚಿಕೊಂಡು ಅಲ್ಲಿಂದ ಮತ್ತೆ ಜಂಪ್ ಮಾಡ್ಕೊಂಡು ಕೆಳಗೆ ಜಿಗಿದು ಹುಳುಗಳನ್ನ ತಗೊಂಡು ಮತ್ತೆ ಮರದ ಮೇಲಕ್ಕೆ ಹೊರಟೋಗ್ತದೆ. ಆದ್ರೆ ಏನು, ಅಲ್ಲಿ ಆಯಿಲ್ ಹಾಕಿದ್ದೇವೆ, ನೀರ್ ಹಾಕಿದ್ದೇವೆ, ಗ್ರೀಸ್ ಮಿತ್ತಿದ್ದೇವೆ ಅಂತ ಅಂದ್ರೂ ಯಾವುದೇ ಪ್ರಯೋಜನ ಬರಲ್ಲ. ಯಾವಾಗ ನಾವೇನಾದ್ರೂ ಪೆಟ್ಟಿಗೆಗಳನ್ನ ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಇಟ್ಟಿದ್ರೆ ಅದಕ್ಕೆ ಸಾಧ್ಯವಾದಷ್ಟು ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಈ ಪೆಟ್ಟಿಗೆಗಳನ್ನ ಇಡೋದ್ ಬೇಡ, ಬೇರೆ ಜಾಗದಲ್ಲಿ ಈ ಪೆಟ್ಟಿಗೆಗಳನ್ನ ಇಟ್ಟುಕೊಳ್ಬೇಕಾಗ್ತದೆ. ಇನ್ನೊಂದು ಜೇನು ಕುಟುಂಬಗಳ ಶತ್ರು ಅಂದ್ರೆ ಮೇಣದ ಪತಂಗ. ಮೇಣದ ಪತಂಗ, ಇದರ ಹಾವಳಿ ಮತ್ತು ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೇಣದ ಪತಂಗದ ಹಾವಳಿ, ಪರಭಕ್ಷಕ ಕೀಟಗಳು ಇಂಥವೆಲ್ಲ ಹೆಚ್ಚು ತೊಂದರೆ ಕೊಡ್ಲಿಕ್ಕೆ ಕಾರಣ ಅಂತ ಅಂದ್ರೆ ಮಳೆಗಾಲದಲ್ಲಿ ಜೇನು ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಆಗತಕ್ಕಂತ, ಅಂದ್ರೆ ದುರ್ಬಲವಾದ ಜೇನು ಕುಟುಂಬಗಳು. ಅಲ್ಲಿ ಈ ಮೇಣದ ಚಿಟ್ಟೆ ಅಂತಂದ್ರೆ ವರ್ಷ ಪೂರ್ತಿ ಕೂಡ ಕಾಣ್ತಿರ್ತವೆ, ಆದ್ರೆ ಮಳೆಗಾಲದಲ್ಲಿ ಹೆಚ್ಚು ಬರ್ತಕ್ಕಂಥದ್ದು. ಇದರ ನಿಯಂತ್ರಣಕ್ಕೂ ಕೂಡ ಕೆಲವು ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಮೊದಲನೇದಾಗಿ ಇದು ಎಲ್ಲಿ ತನ್ನ ಮೊಟ್ಟೆಗಳನ್ನ ಇಡ್ತದೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ಮೇಣದ ಪತಂಗ ಏನಿದೆ ಅದು ರಾತ್ರಿ ಸಮಯದಲ್ಲಿ ಬರ್ತದೆ, ಬಹಳ ಸಣ್ಣ ಸೈಜಿಂದು. ರಾಣಿ ತಡೆ ಗೇಟ್ ಅನ್ನ ಹಾಕಿದ್ದೇವೆ ಅನ್ಕೊಳ್ತೇವೆ, ರಾಣಿ ತಡೆ ಗೇಟ್ ಇದ್ರು ಕೂಡ ಅದು ಒಳಗಡೆ ಹೋಗ್ತದೆ, ಯಾಕಂದ್ರೆ ಸಣ್ಣ ಗಾತ್ರದ್ದು. ಒಳಗಡೆ ಹೋಗಿ ಅದು ಎಲ್ಲಿ ಮೊಟ್ಟೆಗಳನ್ನು ಇಡ್ತದೆ ಆ ಅಡಿ ಹಲಗೆಯಲ್ಲಿ ಈ ಮೇಣದ ಚೂರುಪಾರು ಅಲ್ಲಿ ಬಿದ್ದಿರ್ತವೆ. ಹೌದು, ಡೆಬ್ರಿಸ್ ಅಂತೀವಿ ಆ ಮೇಣದ ಚೂರುಪಾರು ಏನು ಬಿದ್ದಿರ್ತವೆ ಕಸ, ಅದರ ಮೇಲೆ ಅಥವಾ ಆ ಪೆಟ್ಟಿಗೆಯಲ್ಲಿರ್ತಕ್ಕಂತ ಸಂದುಗೊಂದುಗಳಲ್ಲಿ ತನ್ನ ಮೊಟ್ಟೆಗಳನ್ನ ಈ ಪತಂಗ ಇಡ್ತದೆ. ಅದಲ್ದೇನೆ ಈಗ ಒಂದು 8 ಚೌಕಟ್ಟು ಇದ್ದಿದ್ದು ಹಾಗೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ 6 ಚೌಕಟ್ಟಾಯ್ತು, 5 ಚೌಕಟ್ಟಾಯ್ತು, 4 ಚೌಕಟ್ಟಾಯ್ತು, ಇನ್ನು 4 ಚೌಕಟ್ಟು ಖಾಲಿನೇ ಇದಾವೆ ಅಂತ ಆದಾಗ ಆ ಖಾಲಿ ಚೌಕಟ್ಟು ಯಾವ ಜೇನು ನೊಣಗಳಿಂದ ಆವೃತವಾಗದೇ ಇರ್ತವೆ, ಅದ್ರ ಮೇಲೆ ಜೇನು ಕೂತ್ಕೊಂಡಿಲ್ಲ ಅಂತ ಎರಿಗಳಿದ್ರೆ ಮೇಣಚಿಟ್ಟೆ ಏನ್ ಮಾಡ್ತದೆ, ನೇರವಾಗಿ ಹೋಗಿ ಆ ಎರಿಗಳ ಮೇಲೇನೆ ಮೊಟ್ಟೆ ಇಟ್ಟುಬಿಡ್ತದೆ. ಅಲ್ಲಿ ಎಲ್ಲಾ ಎರಿಗಳ ಮೇಲೂ ಜೇನುನೊಣ ಇದಾವೆ ಅಂತಂದ್ರೆ ಅಡಿ ಹಲಗೆಯಲ್ಲಿ ಇರ್ತಕ್ಕಂತ ಮೇಣದ ಚೂರುಪಾರ ಏನಿರ್ತದೆ ಅದ್ರ ಮೇಲೆ ಇರ್ತದೆ, ಅಥವಾ ಪೆಟ್ಟಿಗೆಯಲ್ಲಿರ್ತಕ್ಕಂತ ಸಂದುಗೊಂದುಗಳಲ್ಲಿ ತನ್ನ ಮೊಟ್ಟೆಯನ್ನಿಡ್ತದೆ. ಹಾಗೇನಾದ್ರೂ ಅಲ್ಲಿ ಎರಿ ಇದೆ ಅದ್ರ ಮೇಲೆ ಯಾವುದೂ ಜೇನುನೊಣ ಕೂತಿಲ್ಲ ಅಂತಂದ್ರೆ ನೇರವಾಗಿ ಆ ಎರಿಗಳ ಮೇಲೇನು ಕೂಡ ಹೋಗಿ ಮೊಟ್ಟೆಗಳನ್ನ ಇಡ್ತವೆ. ಹೀಗೆ ಅಲ್ಲಿ ಮೊಟ್ಟೆಯಿಂದ ಹೊರಬಂದಂತ ಮರಿಗಳು ಅವು ಮೊದಲು ಅಡಿ ಹಲಗೆಯಲ್ಲಿದ್ರೆ ಅಲ್ಲಿರುವ ಮೇಣವನ್ನು ತಿನ್ಕೊಂಡು ಬೆಳಿತವೆ. ಬೆಳೆದವು ಹೇಗೋ ಒಂದ್ ಸಂದರ್ಭ ನೋಡಿ ಜೇನುನೊಣಗಳು ಇರ್ತಕ್ಕಂತ ಎರಿಗಳಲ್ಲಿ ಕೂಡ ಸೇರ್ಕೊಂಡ್ಬಿಡ್ತವೆ ಮಧ್ಯವೇ, ಅಥವಾ ಎರಿಗಳ ಮೇಲೇನೆ ಮೊಟ್ಟೆ ಇಟ್ಟಿತ್ತು ಅಂದ್ರೆ ಹಾಗೆ ಅದನ್ನ ತಿನ್ಕೊಂಡು ಪಕ್ಕದ ಎರಿಗಳಿಗೂ ಹೋಗಿ ಸೇರ್ತಕ್ಕಂತ ಸಾಧ್ಯತೆ ಇದೆ. ಆಮೇಲೆ ಇದು ಎರಡು ರೀತಿಯಲ್ಲಿ ತೊಂದರೆ ಕೊಡ್ತದೆ ಮೇಣದ ಪತಂಗ. ಒಂದು, ಇದು ಈ ಮೇಣವನ್ನ ತಿಂದು ಆ ಎರಿಗಳು ಜೇನು ನೊಣಗಳ ಬಳಕೆಗೆ ಯೋಗ್ಯವಲ್ಲದ ರೀತಿ ಮಾಡ್ತದೆ. ಯಾವಾಗ ಒಳಗಡೆ ಸೇರ್ಕೊಂಡು ಒಂದ್ ಸುರಂಗ ತರ ಮಾಡ್ಕೊಂಡು ಒಳಗಡೆನೆ ಇಟ್ಕೊಂಡು ಆ ಎರಿಗಳನ್ನೆಲ್ಲ ತಿಂತದೆ, ಆ ಜೇನುನೊಣಗಳಿಗೆ ಮುಂದೆ ಆ ಎರಿಯನ್ನ ಬಳಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೊಂದು, ಯಾವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಮರಿ ಹುಳುಗಳು ಇರ್ತವೆ ಮೇಣದ ಪತಂಗದ ಮರಿ ಹುಳುಗಳು, ಅವುಗಳ ದೇಹದಿಂದನೂ ಕೂಡ ಒಂದಷ್ಟು ಉಷ್ಣಾಂಶ ಬಿಡುಗಡೆ ಆಗ್ತಾ ಇರ್ತದೆ. ಹಾಗೆ ಬಂದಂತ ಉಷ್ಣಾಂಶ ಆ ಜೇನುಗೂಡಿನ ಪೆಟ್ಟಿಗೆ ಉಷ್ಣಾಂಶವನ್ನ ಹೆಚ್ಚು ಮಾಡಿಬಿಡ್ತದೆ. ಇವಕ್ಕೆ ಬೇಕಾಗಿರ್ತಕ್ಕಂಥದ್ದು 34 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೇಕು, ಆದ್ರೆ ಅದೇ ಅದಕ್ಕಿಂತನೂ ಜಾಸ್ತಿ ಹೋಗ್ಬಿಡ್ತದೆ. ಹಾಗೆ ಹೋದಾಗ ಅಲ್ಲಿ ಈ ಜೇನು ನೊಣಗಳ ಮರಿ ಹುಳುಗಳು ಸತ್ತು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅವಾಗ ಈ ಜೇನು ನೊಣಗಳು ಅದರ ಅಲ್ಲಿ ಉಷ್ಣಾಂಶ ಕಡಿಮೆ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿ ಪ್ರಯತ್ನ ಮಾಡ್ತವೆ, ಅದು ಆಗದೇ ಇಲ್ಲ. ಆಗದೆ ಇದ್ದಾಗ ಉಷ್ಣಾಂಶ ಕಾಪಾಡಕ್ ಆಗ್ತಾ ಇಲ್ಲ, ಮತ್ ಮರಿಗಳು ನೋಡಿದ್ರೆ ಸತ್ತು ಹೋಗ್ತಾ ಇದ್ದಾವೆ, ಹಾಗೆ ಎರಿಗಳು ಕೂಡ ನಮ್ಮ ಬಳಕೆಗೆ ಯೋಗ್ಯ ಆಗಿಲ್ಲ ಅಂತ ಹೇಳ್ಕೊಂಡು ಅವಾಗ್ಲೂ ಕೂಡ ಜೇನು ಕುಟುಂಬ ಪಲಾಯನ ಮಾಡ್ತಕ್ಕಂತ ಸಾಧ್ಯತೆ ಇದೆ. ಹೀಗೆ ಈ ಮೇಣದ ಪತಂಗ ಎರಡು ರೀತಿಯಲ್ಲಿ ಸಮಸ್ಯೆಗಳನ್ನ ತಂದು ಇಡ್ತದೆ. ಜೇನು ಕುಟುಂಬ ಬಿಟ್ಟು ಹೋಗಕ್ಕೂ ಕಾರಣ ಆಗ್ಬಹುದು, ಅಥವಾ ಅಲ್ಲಿ ಅದರ ಬೆಳವಣಿಗೆಗೂ ಕೂಡ ಬಹಳ ಏಟನ್ನ ಇದು ಕೊಡ್ತದೆ. ಅಂದ್ರೆ ಈ ಮೇಣದ ಪತಂಗದ ನಿರ್ವಹಣೆ ಹೇಗೆ ಅಂತೀರಿ? ಇದರ ನಿರ್ವಹಣೆ ಅಂತಂದ್ರೆ ಈಗ ಮೊದಲನೇದಾಗಿ ಹೇಳಿದ್ರೆ ಅದು ಎಲ್ಲಿ ಮೊಟ್ಟೆ ಇಡ್ತದೆ ಅಂತ ಗೊತ್ತಿದ್ರೆ ನಾವು ಅದನ್ನ ಕಡಿಮೆ ಮಾಡಬಹುದು ಅಂತ. ಮೊದಲನೇದಾಗಿ ಅಡಿ ಹಲಗೆಯಲ್ಲಿ ಇರ್ತಕ್ಕಂತ ಆ ಮೇಣದ ಚೂರು ಪರಿ ಏನ್ ಬಿದ್ದಿರ್ತವೆ ಅದರಲ್ಲಿ ಮೊಟ್ಟೆ ಇಡ್ತದೆ ಅಂತ ಹೇಳಿದೆ. ಹಾಗಾಗಿ ಪ್ರತಿ 15 ದಿನಕ್ಕೊಮ್ಮೆ, ಕೆಲವು ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಪರೀಕ್ಷೆ ಮಾಡ್ತೀವಿ ಜೇನು ಕುಟುಂಬಗಳನ್ನ. ಮಳೆಗಾಲದ ಟೈಮಲ್ಲಿ 10-12 ಅಥವಾ 15 ದಿನಕ್ಕೊಮ್ಮೆ ಅದನ್ನ ಪರೀಕ್ಷೆ ಮಾಡ್ತಾ ಇರ್ತೀವಿ. ಅಂತ ಸಮಯದಲ್ಲಿ ಆ ಅಡಿ ಹಲಗೆಯನ್ನ ಸ್ವಚ್ಛಗೊಳಿಸ್ಬೇಕು, ಚೆನ್ನಾಗಿ ಅದನ್ನ ಕೆರೆದು ತೆಗೆದು, ಅಲ್ಲೇನಾದ್ರೂ ಮರಿಗಳಿದ್ರೆ, ಕೆಲವೊಮ್ಮೆ ಮೊಟ್ಟೆಗಳಿದ್ರೆ ಬರಿಗಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಅವು ಎಲ್ಲ ಪೂರ್ತಿ ಅಡಿ ಹಲಗೆಯ ಭಾಗ ಏನಿದೆ ಅದನ್ನ ಚೆನ್ನಾಗಿ ಕೆರೆದು ಅಲ್ಲಿರೋ ಮೇಣದ ಚೂರು ಪರಿ ಏನಿರ್ತವೆ ಅವನ್ನೆಲ್ಲ ಸ್ವಚ್ಛಗೊಳಿಸ್ಬೇಕು ಒಂದು. ಆಮೇಲೆ ಅದು ಮೊಟ್ಟೆ ಇಡ್ತಕ್ಕಂಥದ್ದು ಇನ್ನೊಂದು ಸ್ಥಳ ಅಂತ ಅಂದ್ರೆ ಅಲ್ಲಿ ಇರ್ತಕ್ಕಂತ ಸಂದುಗೊಂದುಗಳು, ಅದಕ್ಕೆ ಆ ಸಂದುಗಳನ್ನು ಕೂಡ ಸ್ವಚ್ಛಗೊಳಿಸ್ಬೇಕು. ಹಾಗೆ ಸ್ವಚ್ಛಗೊಳಿಸೋದಲ್ದೇನೆ ಅದಕ್ಕೆ ಏನಾದ್ರು ಲೈಮ್ ಸಲ್ಫರ್ ಪೇಸ್ಟ್ ಅಂತ ಹೇಳ್ತಾರೆ, ಸ್ವಲ್ಪ ಸುಣ್ಣ ಕಲಸ್ಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಪುಡಿ ಹಾಕೊಂಡು ಅದನ್ನೇ ಒಂಥರ ಪೇಸ್ಟ್ ಮಾಡ್ಕೊಂಡು ಆ ಸಂದುಗೊಂದುಗಳೇನಿರ್ತವೆ ಅಲ್ಲಿಗೆ ಅದನ್ನ ಹಚ್ಚಬಹುದು. ಸಲ್ಫರ್ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಬೇಕಾದ್ರೆ ಈ ಸೆಗಣಿಯನ್ನು ಕೂಡ ಮೆತ್ತಬಹುದು. ಇತ್ತೀಚೆಗೆ ಕೆಲವು ರೈತರು ಈ ಸಲ್ಫರ್ ಪೌಡರ್ ಅನ್ನೇ ಅಡಿ ಹಲಗೆಯಲ್ಲಿ ಒಂದು ಚಿಟಿಕೆಯಷ್ಟು ತಗೊಂಡು ಉದುರಿಸ್ತಾರೆ, ಅದು ಕೂಡ ಕೀಟನಾಶಕ ಗುಣ ಇರೋದ್ರಿಂದ ಮೇಣದ ಪತಂಗದ ಮರಿಗಳು ಬಂದಾಗ ಅದನ್ನು ಕೂಡ ನಿಯಂತ್ರಣ ಮಾಡ್ತದೆ. ಆ ಒಂದು ಕ್ರಮವನ್ನು ಪಾಲನೆ ಮಾಡಬಹುದು. ಆಮೇಲೆ ಅದು ಮೊಟ್ಟೆ ಇಡ್ತಕ್ಕಂತ ಇನ್ನೊಂದು ಜಾಗ ಅಂತ ಅಂದ್ರೆ ಜೇನುನೊಣಗಳಿಂದ ಆವೃತವಾಗದೇ ಇರುವ ಎರಿಗಳು. ಯಾವಾಗ ಹುಳುಗಳ ಸಂಖ್ಯೆ ಕಡಿಮೆ ಆಗಿ ಯಾವ ಎರಿಗಳ ಮೇಲೆ ಜೇನುನೊಣಗಳು ಕೂತಿಲ್ವೋ ಅಂತ ಎರಿಗಳನ್ನು ನಾವು ಜೇನು ಕುಟುಂಬದಲ್ಲೇ ಉಳಿಸಿದ್ರೆ ಅಲ್ಲಿ ಬಂದು ನೇರವಾಗಿ ಮೊಟ್ಟೆಗಳನ್ನ ಇಡ್ತದೆ. ಅದಕ್ಕೆ ಯಾವಾಗ ಮಳೆಗಾಲ ಪ್ರಾರಂಭ ಆಯ್ತು, ಹುಳುಗಳ ಸಂಖ್ಯೆ ಕಡಿಮೆ ಕಡಿಮೆ ಆಗ್ತಾ ಬರ್ತಾ ಇದೆ, ಅವಾಗ ಯಾವ್ದು ಎರಿಗಳು ಜೇನು ನೊಣಗಳಿಂದ ಆವೃತವಾಗಿಲ್ಲ, ಎಂಟು ಚೌಕಟ್ಟು ಇದ್ದಿದ್ದು ಏಳು ಚೌಕಟ್ಟಿಗೆ ಬರ್ತದೆ, ಒಂದು ಚೌಕಟ್ಟು ಖಾಲಿ ಆಗ್ತದೆ, ಆ ಒಂದು ಚೌಕಟ್ಟನ್ನು ತೆಗೆದು ಬೇರೆ ಕಡೆ ಇಟ್ಕೊಳ್ಳೋದು, ಹಾಗೆ ಮತ್ತದು ಆರು ಚೌಕಟ್ಟಾಗ್ತದೆ, ಇನ್ನೊಂದು ಚೌಕಟ್ಟನ್ನು ತೆಗೆದು ಬೇರೆ ಕಡೆ ಇಟ್ಕೊಳ್ಳೋದು. ಹೀಗೆ ಜೇನು ನೊಣಗಳಿಂದ ಆವೃತವಾಗದೇ ಇರುವ ಎರಿಗಳನ್ನ ಅವಾಗವಾಗ ನಾವು ತೆಗೆದು ಬೇರೆ ಕಡೆ ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ಮೇಣದ ಚಿಟ್ಟೆಯ ಬಾಧೆಯನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇನ್ನೂ ಒಂದು ಕ್ರಮ ಇದೆ, ಅದನ್ನ ಅನುಸರಿಸಬಹುದು ನಮ್ಮ ಜೇನು ಕೃಷಿಕರು. ಕೃಷಿ ಬೆಳೆಗಳಲ್ಲಿ ಉಪಯೋಗಿಸ್ತೇವೆ ಈ ಅಂಟು ಬಲೆಗಳು ಅಂತ, ಅಂದ್ರೆ ಈ ಹಳದಿ ಬಲೆಗಳು, ನೀಲಿ ಬಲೆಗಳು ಅಂತೀವಿ. ಹಳದಿ ಅಥವಾ ಅಂಟು ಬಲೆಗಳು ಅಂತಾನು ಕೂಡ ಸಿಗ್ತವೆ. ಆ ಅಂಟು ಬಲೆಗಳಲ್ಲೇನೆ ಮಧ್ಯದಲ್ಲಿ ನಾವು ಒಂದಷ್ಟು ಯಾವ್ದಾದ್ರು ಜೇನು ಎರಿ ತುಂಬಾ ಹಳೆಯದಾಗಿರ್ತಕ್ಕಂಥದ್ದು, ತುಂಬಾ ಕಪ್ಪಾಗಿರ್ತಕ್ಕಂಥದ್ದು, ಅದರ ಸ್ವಲ್ಪ ಭಾಗನೆ ಕತ್ತರಿಸಿಕೊಂಡು ಅಂಟು ಬಲೆಯ ಮಧ್ಯದಲ್ಲಿಟ್ಟು ಮಧುವನದಲ್ಲಿ ಅಲ್ಲಲ್ಲಿ ನೇತು ಹಾಕಬೇಕು, ಸ್ವಲ್ಪ ಮಳೆಯಿಂದ ಪ್ರೊಟೆಕ್ಷನ್ ಇರಲಿ. ಹಾಗೆ ಹಾಕಿಟ್ರೆ ಮೊಟ್ಟೆ ಇಡ್ಲಿಕ್ಕೆ ಬರ್ತವೆ, ಈ ರಾತ್ರಿಯ ಸಮಯದಲ್ಲಿ ಹಾರಾಡ್ಕೊಂಡು ಮೇಣದ ಪತಂಗಗಳು ಬರ್ತವೆ, ಅಲ್ಲಿ ಎರಿಯನ್ನ ಇಟ್ಟಿರೋದ್ರಿಂದ ಅಲ್ಲಿ ಬರ್ತವೆ, ಬಂದಂತವು ಆ ಅಂಟಿನಲ್ಲಿ ಸಿಕ್ಕಾಕೊಂಡು ಹಾಗೆ ಸತ್ತೋಗ್ಬಿಡ್ತವೆ. ಯಾಕಂದ್ರೆ ಒಂದು ಹೆಣ್ಣು ಪತಂಗ ಅಲ್ಲಿ ಬಂದು ಸಿಕ್ಕಾಕೊಂಡು ಸಾಯ್ತು ಅಂತಂದ್ರೆ 500-600 ಮರಿ ಹುಳುಗಳನ್ನ ನಿಯಂತ್ರಣ ಮಾಡದಂಗ ಆಗ್ತದೆ. ಕೆಲವೊಮ್ಮೆ 1000 ಕೂಡ ಮೊಟ್ಟೆಗಳನ್ನ ಇಡ್ತಕ್ಕಂತ ಸಾಮರ್ಥ್ಯ ಹೋಗಿದೆ. ಹಾಗೆ ಸರಾಸರಿ ಪ್ರಮಾಣ ತಗೊಂಡಾಗ 500-600 ಮೊಟ್ಟೆಗಳನ್ನ ಇಡ್ತವೆ. ಇದು ಒಂದು ಕ್ರಮವನ್ನು ಕೂಡ ನಮ್ಮ ಜೇನು ಕೃಷಿಕರು ಪಾಲನೆ ಮಾಡಬಹುದು. ಮತ್ತೊಂದು ಈ ಜೇನು ನೊಣಗಳ ನೈಸರ್ಗಿಕ ಶತ್ರು ಅಂದ್ರೆ ಕಣಜ ಅಥವಾ ಕಣಜ, ಇದು ನಮ್ಮ ನಿಯಂತ್ರಣಕ್ಕೆ ಸಿಗೋದು ಕಷ್ಟನೇ, ಇದರ ನಿಯಂತ್ರಣ ಹೇಗೆ ಅಂತೀರಿ? ಇದು ಕೂಡ ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ತದೆ. ಸಾಮಾನ್ಯವಾಗಿ ಕೊಡಗು ಭಾಗದಲ್ಲಿ ಇದಕ್ಕೆ ನರಿ ಕಡಂದಿ ಅಂತ ಹೇಳ್ತಾರೆ. ಇದರ ಬಾಧೆ ಮಳೆಗಾಲದಿಂದನೇ ಪ್ರಾರಂಭ ಆಗ್ತದೆ, ಬೇರೆ ಸಮಯದಲ್ಲಿ ಇರೋದಿಲ್ಲ. ಜೂನ್ ಜುಲೈಯಲ್ಲಿ ಪ್ರಾರಂಭ ಆಗ್ತದೆ ಸಮಸ್ಯೆ, ಜೂನ್ ನಲ್ಲಿ ಬಂದಂತದ್ದು ಅದು ಹಾಗೆ ಎಲ್ಲಿವರೆಗೂ ಬರ್ತದೆ, ಚಳಿಗಾಲ ಪ್ರಾರಂಭ ಆಗಬೇಕು, ನವೆಂಬರ್ ಡಿಸೆಂಬರ್ ವರೆಗೂ ಕೂಡ ಇದರ ತೊಂದರೆ ಮಧುವನದಲ್ಲಿ ಇದ್ದೇ ಇರ್ತದೆ. ಒಂದು 6 ಇದ್ದೇ ಇರುತ್ತೆ. ಇರುತ್ತೆ. ಇದು ಯಾಕೆ ಬರೀ ಆ ಸಮಯದಲ್ಲೇ ಮಾತ್ರ ಇರ್ತದೆ ಅನ್ನಕ್ಕೆ, ಮಳೆಗಾಲದ ಪ್ರಾರಂಭದಲ್ಲಿ ಜೇನು ಕುಟುಂಬಗಳ ಹತ್ರ ಬಂದು ಹುಳುಗಳನ್ನ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಯಾರಾದ್ರೂ ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಗೊತ್ತಾಗ್ತದೆ, ಈ ಪ್ರಾರಂಭದಲ್ಲಿ ಬರ್ತಕ್ಕಂಥವು ಸ್ವಲ್ಪ ದೊಡ್ಡ ಸೈಜ್ ಇರ್ತವೆ, ಅಂದ್ರೆ ಅವು ಫೀಮೇಲ್ಗಳು, ಮೇಟೆಡ್ ಫೀಮೇಲ್ ಅಂತ ಹೇಳ್ತೇವೆ, ಹೆಣ್ಣು ಕಣಜಗಳು. ಕಣಜಗಳು ಪ್ರಾರಂಭದಲ್ಲಿ ಬರ್ತಕ್ಕಂಥವು ಒಂದೊಂದು ಕಣಜನು ಒಂದೊಂದು ಗೂಡು ಸ್ಥಾಪನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಅವು. ಪ್ರಾರಂಭದಲ್ಲಿ ಬರ್ತಕ್ಕಂಥವು ಕೆಲಸಗಾರಗಳಲ್ಲ ಅವು, ಅದು ಒಂದು ರೀತಿ ರಾಣಿ ತರ ಆಗ್ತಕ್ಕಂಥ ಸಾಮರ್ಥ್ಯ ಹೊಂದಿರ್ತಕ್ಕಂಥದ್ದು. ಒಂದೊಂದೇ ಬರ್ತವೆ, ಬಂದು ಜಾಗ ನೋಡ್ಕೊಳ್ತವೆ, ಅಂದ್ರೆ ಅದು ಮಳೆಗಾಲಕ್ಕಿಂತ ಪೂರ್ವದಲ್ಲಿನೇ ಗಂಡುಗಳ ಜೊತೆ ಸಂಯೋಗ ಹೊಂದಿ ಸುಪ್ತಾವಸ್ಥೆಗೆ ಹೋಗ್ಬಿಟ್ಟಿರ್ತದೆ. ಆ ಸುಪ್ತಾವಸ್ಥೆಗೆ ಹೋಗಿದ್ದು ಮಳೆಗಾಲದಲ್ಲಿ ಸುಪ್ತಾವಸ್ಥೆಯಿಂದ ಏಳ್ತದೆ, ಎದ್ದು ಬಂದು ಈಗೆಲ್ಲ ಆಹಾರ ಕಲೆಕ್ಟ್ ಮಾಡಿಕೊಂಡು ಗೂಡು ಕಟ್ಟಲಿಕ್ಕೆ ಸೂಕ್ತವಾದ ಜಾಗ ಹುಡುಕೊಳ್ತದೆ. ಅದು ಮರದ ಮೇಲೆ ಇರ್ಬೋದು ಅಥವಾ ಕಟ್ಟಡಗಳ ಗೋಡೆಗಳಲ್ಲಿ ಇರ್ಬೋದು, ಅಂತ ಕಡೆ ಗೂಡನ್ನ ಸ್ಥಾಪನೆ ಮಾಡ್ಕೊಳ್ತದೆ. ಮೊದಲು ಒಂದೇ ಒಂದು ತಾನೇ ಬಂದು ಚಿಕ್ಕದಾಗಿ ಮಾಡಿಕೊಂಡು ಗೂಡನ್ನು ಬೆಳೆಸ್ತಾ ಬೆಳೆಸ್ತಾ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವ ರೀತಿ ಮೊಟ್ಟೆ ಇಡ್ತದೆ ಅಂದ್ರೆ ಆ ಮೊಟ್ಟೆಯಿಂದ ಕೆಲಸಗಾರಗಳು ಹುಟ್ಟಿ ಬರಬೇಕು, ಆ ತರದ ಮೊಟ್ಟೆಗಳನ್ನು ಇಡ್ತದೆ. ಪ್ರಾರಂಭದಲ್ಲಿ ಅವನ್ ಬೆಳೆಸ್ತಕ್ಕಂತ ಸಂಪೂರ್ಣ ಜವಾಬ್ದಾರಿಯನ್ನ ತಾನೇ ತಗೊಳ್ತದೆ, ತಾನೇ ಹೋಗಿ ಆಹಾರ ತಂದು ಅವಕ್ಕೆ ಆಹಾರ ಹಾಕೋದು ಇದೆಲ್ಲ ಮಾಡ್ತಿರ್ತದೆ. ಒಮ್ಮೆ ಆ ಕೆಲಸಗಾರಗಳು ಪ್ರೌಢ ಕೀಟಗಳಾಗಿ ಹೊರಗೆ ಬಂದ ಮೇಲೆ ಅವೇ ಗೂಡಿನ ಬೆಳವಣಿಗೆಗೆ ಬೇಕಾದಂತ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಆ ಗೂಡು ಹಾಗೆ ದೊಡ್ಡದಾಗಿ ಬೆಳೀತದೆ. ಆ ಹಂತ ತಲುಪದಾಗ ಇದೇ ಒಂದು ರಾಣಿ ತರ ಆಗಿ ಅದೇ ಯಾವಾಗ್ಲೂ ಗೂಡಲ್ಲೇ ಇರ್ತದೆ, ಬರೀ ಕೆಲಸಗಾರಗಳು ಹುಟ್ಟಿ ಬರ್ತಾ ಇರ್ತವೆ. ಆ ನಂತರದಲ್ಲಿ ಜೇನು ಹುಳುಗಳನ್ನ ಇಟ್ಕೊಳ್ಳಿಕ್ ಬರ್ತಕ್ಕಂಥ ಎಲ್ಲ ಕೆಲಸಗಾರಗಳು, ಪ್ರಾರಂಭದಲ್ಲಿ ಮಾತ್ರ ರಾಣಿ ಆಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಹುಳು ಬರ್ತಿರ್ತದೆ. ಇದು ಹಾಗೆ ಮುಂದುವರಿತದೆ. ಸ್ಥಾಪನೆ ಆದಂತ ಗೂಡಲ್ಲಿ ರಾಣಿ ಯಾವಾಗ್ಲೂ ಒಳಗಡೆ ಇದ್ಕೊಂಡು ಕೆಲಸಗಾರಗಳು ಮಾತ್ರ ಜೇನು ಕುಟುಂಬಗಳಿಗೂ ಬಂದು ಜೇನು ನೊಣಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ತವೆ ಆಹಾರಕ್ಕೋಸ್ಕರ. ಚಳಿಗಾಲ ಬಂತು ಅಂದ್ರೆ ನವೆಂಬರ್ ಡಿಸೆಂಬರ್ ಟೈಮ್ಗೆ, ಆವಾಗ ಮತ್ತೆ ಈ ರಾಣಿ ಏನ್ ಮಾಡ್ತದೆ, ಗಂಡು ಮತ್ತು ಹೆಣ್ಣುಗಳು ಬರ್ತಕ್ಕಂಥ ಮೊಟ್ಟೆಯನ್ನ ಇಡ್ತದೆ. ಅದರಿಂದ ಗಂಡು ಹೆಣ್ಣುಗಳು ಬೆಳೆದಾದ್ಮೇಲೆ ಅಲ್ಲೂ ಕೂಡ ಈ ಜೇನು ನೊಣಗಳ ರೀತಿನೇ, ಆ ಗಂಡು ಮತ್ತು ಹೆಣ್ಣು ಸೇರಿದಾಗ ಆ ಗಂಡು ಸತ್ತೋಗ್ತದೆ, ಆ ಹೆಣ್ಣು ಸುಪ್ತಾವಸ್ಥೆಗೆ ಹೋಗ್ಬಿಡ್ತದೆ ಚಳಿಗಾಲದಲ್ಲಿ ಮೀಟಿಂಗ್ ಆದ್ಮೇಲೆ. ಹಾಗೆ ನವೆಂಬರ್ ಡಿಸೆಂಬರ್ ಅಲ್ಲಿ ಹೋಗಿದ್ದು, ಮತ್ತೆ ಅದು ಮುಂದಿನ ಮಳೆಗಾಲದಲ್ಲಿ ಸುಪ್ತಾವಸ್ಥೆಯಿಂದ ಹೊರಗೆ ಬಂದು ಮತ್ತೆ ಅಟ್ಯಾಕ್ ಮಾಡಕ್ ಪ್ರಾರಂಭ ಮಾಡ್ತದೆ. ಅದರ ಜೀವನ ಚಕ್ರ ಆ ರೀತಿ ಇರ್ತದೆ. ಇನ್ನೊಂದು ಮುಖ್ಯವಾದ ಒಂದು ಸಮಸ್ಯೆ ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳಿಗೆ ಅಂದ್ರೆ ನೈಸರ್ಗಿಕ ಶತ್ರುಗಳ ಕಾಟ, ಅದರಲ್ಲಿ ಈ ಕೀಟಗಳ ಬಾಧೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾಮಾನ್ಯವಾಗಿ ಇರುವೆಗಳ ಬಗ್ಗೆ, ಮೇಣದ ಪತಂಗ ಮತ್ತು ಕಡಜದ ಬಗ್ಗೆ ಹೇಳ್ತೇವೆ. ಮೊದಲನೇದಾಗಿ ಇರುವೆಗಳು ದಾಳಿ ಮಾಡ್ತಕ್ಕಂತ ಸಾಧ್ಯತೆ ಯಾಕೆ ಹೆಚ್ಚಿರ್ತದೆ ಮಳೆಗಾಲದಲ್ಲಿ ಅಂತಂದ್ರೆ, ಆಹಾರದ ಅಭಾವ ಇರ್ತದೆ. ಆ ಆಹಾರದ ಅಭಾವವನ್ನ ನೀಗಿಸ್ಬೇಕು, ಜೇನುನೊಣಗಳಿಗೆ ಆಹಾರ ಒದಗಿಸ್ಬೇಕು ಅಂತ ನಾವು ಕೃತಕವಾಗಿ ಸಕ್ಕರೆ ಪಾಕ ಇವನ್ನೆಲ್ಲ ಕೊಡ್ತಾ ಇರ್ತೇವೆ. ಅದು ಒಂದು ಸಿಹಿ ಪದಾರ್ಥ ಆಗಿರೋದ್ರಿಂದ ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ವೀಕ್ ಆಗಿರ್ತವೆ ಜೇನು ಕುಟುಂಬಗಳು. ಅಂತ ಸಂದರ್ಭ ಅಂದ್ರೆ ಅಲ್ಲಿ ಸಿಹಿ ಪದಾರ್ಥ ಇದೆ, ಹಾಗೆ ಕಾವಲು ಕಾಯೋದು ಕಡಿಮೆ ಆಗಿದೆ ಅಂದಾಗ ಇರುವೆಗಳು ಕೂಡ ಅಲ್ಲಿರೋ ಸಕ್ಕರೆ ಪಾಕಕ್ಕೋಸ್ಕರ ಅದರ ವಾಸನೆ ಹಿಡ್ಕೊಂಡು ಒಳಗಡೆ ಬಗ್ಗಿ ಬರ್ತಕ್ಕಂತ ಸಾಧ್ಯತೆ ಇದೆ. ಈಗ ಅದೇ ಬೇರೆ ಋತುಮಾನಗಳಲ್ಲಾದ್ರೆ ಜೇನು ಕುಟುಂಬ ಬಹಳ ಸಶಕ್ತವಾಗಿರ್ತದೆ. ಇರುವೆಗಳು ಏನಾದರೂ ಬರ್ಲಿಕ್ಕೆ ಹೊರಟು ಅಂತ ಅಂದ್ರೆ ತಡೆಯೋ ಶಕ್ತಿ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹುಳುಗಳಿರ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿ ಕಾವಲುಗಾರ ನೊಣಗಳಿರ್ತವೆ, ಅದನ್ನ ಕಾಪಾಡ್ಕೊಳ್ತವೆ, ಒಳಗ್ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಜೇನು ಕುಟುಂಬ ಸ್ವಲ್ಪ ಬಲಹೀನವಾದಾಗ ಮತ್ತೆ ಈ ಸಕ್ಕರೆ ಪಾಕ ಅಂತವನ್ನ ಬಹಳ ಆಕರ್ಷಣೆ ಮಾಡೋದ್ರಿಂದ ಈ ಇರುವೆಗಳ ಬಾಧೆ ಹೆಚ್ಚಾಗ್ತಕ್ಕಂತ ಮಳೆಗಾಲದಲ್ಲಿ ಕಾಣ್ತೇವೆ. ಇರುವೆಗಳ ಬಾಧೆಗೆ ಏನ್ ಮಾಡೋದು, ಒಂದು ನಿವಾರಣಾ ಕ್ರಮ ಕೈಗೊಳ್ಬೇಕಾಗತ್ತೆ. ಯಾವಾಗ್ಲೂ ಪೆಟ್ಟಿಗೆಯನ್ನ ನೆಲದ ಮೇಲೆ ಇಡೋದ್ ಬೇಡ, ಸ್ಟ್ಯಾಂಡ್ ಗಳ ಮೇಲೆ ಇಡಬೇಕು. ಅವುಗಳಲ್ಲಿ ಬಟ್ಟೆ ತರ ಸ್ಟ್ರಕ್ಚರ್ಸ್ ಬರ್ತವೆ, ಅದರಲ್ಲಿ ನೀರು ಹಾಕದಾಗ್ಲಿ, ಆದ್ರೆ ಸ್ಟ್ಯಾಂಡ್ ಮೂಲಕ ಹತ್ತಿಕೊಂಡು ಇರುವೆಗಳು ಗೂಡಿನ ಒಳಗಡೆ ಹೋಗದೆ ಇರೋ ತರ ಆ ಬಟ್ಲುಗಳ ತರನೇ ಮಾಡಿರ್ತಾರೆ ಆ ಸ್ಟ್ಯಾಂಡ್ ಅಲ್ಲಿ. ಆ ಬಟ್ಲಿನಲ್ಲಿ ನೀರನ್ನ ಹಾಕಿ ಇಡಬಹುದು. ಇದು ಒಂಥರ ಯಾಂಟ್ ಬ್ಯಾರಿಯರ್ ಅಂತ ಹೇಳ್ತೇವೆ, ಅಂದ್ರೆ ಇದಕ್ಕೆ ಅಲ್ಲಿ ದಾಟಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ್ಲಿ ಅಥವಾ ಆಯಿಲ್ ಈ ಯಂತ್ರಗಳಿಂದ ಅಥವಾ ನಮ್ಮ ವಾಹನಗಳಿಂದ ತೆಗೆದಂತ ಎಣ್ಣೆ ವೇಸ್ಟ್ ಆಯಿಲ್ ಅಂತ ಏನ್ ಹೇಳ್ತೇವೆ, ವ್ಯರ್ಥವಾಗಿ ಹೋಗ್ತಿರೋದು ಅಂತ ಆಯಿಲ್ ಅನ್ನು ಕೂಡ ಆಂಟ್ ವೆಲ್ ಗಳಲ್ಲಿ ಹಾಕಿಟ್ರೆ ಇರುವೆಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದಲ್ಲದೆ ನಾವೆಲ್ಲಿ ಜೇನು ಪೆಟ್ಟಿಗೆಗಳನ್ನು ಇರಿಸ್ಕೊಂಡಿದೀವಿ ಮಧುವನದಲ್ಲಿ, ಅಲ್ಲಿ ಹತ್ತಿರದಲ್ಲಿ ಇರುವೆ ಗೂಡುಗಳಿದ್ರೆ ಇರುವೆ ಗೂಡುಗಳಿಗೆ ಏನಾದ್ರೂ ಔಷಧಿಯನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ, ಕೀಟನಾಶಕಗಳನ್ನ ಹಾಕೋದ್ರ ಮುಖಾಂತರ, ಈಗ ಬೇಕಾದ್ರೆ ಕ್ಲೋರ್ಪೈರಿಫಾಸ್ ಕೆಮಿಕಲ್ ಅನ್ನೇ 5 ml 1 liter ನೀರಿನ ತರ ಬೆರೆಸ್ಕೊಂಡು ಇರುವೆ ಗೂಡುಗಳಿಗೆ ಹಾಕಿ ಅವನ್ನ ಮುಚ್ಚಿಬಿಡೋದು ಹತ್ತಿರದಲ್ಲಿ ಏನಾದ್ರೂ ಇದ್ರೆ. ಇಲ್ಲ ಮೆಲಾಥಿಯನ್ ಪೌಡರ್ ಸಿಗ್ತದೆ, ಇದರ ಪುಡಿ ಧೂಳು, ಅದನ್ನು ಕೂಡ ಸ್ವಲ್ಪ ಹಾಕಿ ಮುಚ್ಚಬಹುದು. ಯಾಕಂದ್ರೆ ಈ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು. ಇವೇನಾದ್ರೂ ಜೇನುಣಗಳಿಗೆ ತಾಗುತ್ತು ಅಂತ ಅಂದ್ರೆ ಜೇನುಣಗಳು ಕೂಡ ಸತ್ತು ಹೋಗ್ತಕ್ಕಂತ ಸಾಧ್ಯತೆ ಇರ್ತದೆ. ಅದರ ಬದಲು ಪೆಟ್ಟಿಗೆಗಳನ್ನ ಸ್ತಂಭದ ಮೇಲೆ ಇರಿಸಿ ಅಲ್ಲಿ ಯಾವುದೇ ಕಡೆಯಿಂದ ಕೂಡ ಇರುವೆಗಳು ಜೇನು ಪೆಟ್ಟಿಗೆ ಒಳಗೆ ಪ್ರವೇಶ ಪಡ್ಕೊಳ್ಳಿಕ್ ಸಾಧ್ಯ ಆಗಬಾರದು, ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಾಗ್ತದೆ, ಈ ಮಳೆಗಾಲದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ, ಸಾಕಷ್ಟು ಹುಲ್ಲು ಬೆಳೀತಾ ಇರ್ತದೆ ಅಥವಾ ಅಕ್ಕಪಕ್ಕದಲ್ಲಿ ಏನಾದರೂ ಗಿಡ ಗಂಟಿ ಅಂತವಿದ್ರೆ ಅವುಗಳ ರೆಂಬೆಗಳು ಬಂದು ಆ ಪೆಟ್ಟಿಗೆಗೆ ಟಚ್ ಆಗ್ತಾ ಇರ್ತವೆ, ಅದ್ರ ಮೂಲಕನ ಇರುವೆಗಳು ಬರುವಂತ ಸಾಧ್ಯತೆ ಇದೆ. ಅದಕ್ಕೆ ಆ ಪೆಟ್ಟಿಗೆಯ ಸುತ್ತಮುತ್ತಲಿನ ಜಾಗವನ್ನ ಸ್ವಚ್ಛವಾಗಿ ಕೂಡ ಇಟ್ಕೊಂಡಿರ್ಬೇಕು, ಏನು ಹುಲ್ಲು ಬೆಳೆಯುತ್ತಿರಬಾರ್ದು, ಅದ್ರ ಮೂಲಕ ಇರುವೆಗಳು ಗೂಡಿನ ಒಳಗಡೆ ಹೋಗಬಾರ್ದು. ಈ ತರದ ಸ್ವಚ್ಛತೆಯನ್ನ ಕಾಯ್ಕೊಳ್ಳೋದ್ರ ಮುಖಾಂತರ ಕೂಡ ಈ ಇರುವೆಗಳ ನಿಯಂತ್ರಣವನ್ನ ಮಾಡ್ಕೊಳ್ಬಹುದು. ಆಮೇಲೆ ಇನ್ನು ಕೆಲವರು ಸ್ಟ್ಯಾಂಡ್ಗಳಿರ್ತವೆ, ಅದರಲ್ಲಿ ಈ ರೀತಿ ನೀರು ಅಥವಾ ಆ ವೇಸ್ಟ್ ಆಯಿಲ್ ಅನ್ನು ಹಾಕ್ಲಿಕ್ಕೆ ಅದರಲ್ಲಿ ಏನೋ ಒಂದು ಬಟ್ಟೆ ತರ ಇಲ್ಲ, ಹಾಗೆ ಒಂದು ಕಂಬದ ತರ ಇದೆ ಸ್ಟ್ಯಾಂಡ್ ಅಂತ ಅಂದ್ರೆ, ಅವಾಗ ಆ ಸ್ಟ್ಯಾಂಡ್ಗೆ ಈ ವೇಸ್ಟ್ ಆಯಿಲ್ ಅಲ್ಲಿ ಅದ್ದಿ ತೆಗೆದಂತ ಬಟ್ಟೆಯನ್ನ ಆ ಕಂಬಕ್ಕೆ ಸುತ್ತಬಹುದು, ಅಥವಾ ಆ ಕಂಬಕ್ಕೆನೆ ಒಂದಷ್ಟು ಗ್ರೀಸ್ ಅನ್ನು ಮೆತ್ತಿದ್ರೆ ಅದು ಇರುವೆಗಳನ್ನ ತಡಿತದೆ. ನಾವು ಗ್ರೀಸ್ ಮೆತ್ತದಾಗ್ಲಿ ಅಥವಾ ವೇಸ್ಟ್ ಆಯಿಲ್ ಅಲ್ಲಿ ಅದ್ದಿದ ಬಟ್ಟೆಯನ್ನು ಸುತ್ತದಾಗ್ಲಿ ಮಾಡೋದಿದ್ರೆ ಅದು ಸ್ವಲ್ಪ ಒಣಗದ ಹಾಗೆಲ್ಲ ಮತ್ತೆ ಮತ್ತೆ ನಾವು ಹೊಸದಾಗಿ ಆ ಬಟ್ಟೆಯನ್ನು ಮತ್ತೆ ಎಣ್ಣೆಯಲ್ಲಿ ಅದ್ದಿ ಕಟ್ಟಬೇಕಾಗ್ತದೆ. ಇವು ಇರುವೆಗಳ ನಿಯಂತ್ರಣಕ್ಕೆ ನಾವು ಕೈಗೊಳ್ಳಬಹುದಾದ ಕೆಲವು ಕ್ರಮಗಳು. ಆಮೇಲೆ ಇರುವೆ ಬಗ್ಗೆನೆ ಹೇಳುವಾಗ ಇನ್ನೊಂದು ವಿಚಾರ ಹೇಳಬೇಕು, ಅದರಲ್ಲೂ ಇಲ್ಲಿ ಕೊಡಗಿನಲ್ಲಿ ಬಹಳಷ್ಟು ಕಡೆ ಈ ಕೆಂಜಿರುವೆ ಈ ಮರಗಳ ಮೇಲೆ ಎಲೆಗಳನ್ನ ಸೇರಿಸಿ ತನ್ನ ಗೂಡನ್ನ ಕಟ್ಟಿಕೊಂಡಿರ್ತಾರೆ. ಹೌದು, ಕೆಂಜಿಗ ಅಂತಾರೆ, ಕೆಂಜಿರುವೆ ಅಂತಾರೆ, ಈಕೋಫಿಲ್ಲಾ ಸ್ಮಾರ್ಟಿನ್ ಅಂತ ಅದರ ವೈಜ್ಞಾನಿಕ ಹೆಸರು. ಒಂದೇ ಮರದ ಮೇಲೆ ಅದರವೇ ಸಾಕಷ್ಟು ಬ್ರಾಂಚ್ ಗಳಿದ್ದಂಗಿರ್ತವೆ. ಅದರ ಮಧ್ಯ ಭಾಗದಲ್ಲಿ ರಾಣಿ ಇರೋ ಭಾಗ ಇರ್ತದೆ, ಅಲ್ಲಿ ರಾಣಿಯನ್ನ ಇರಿಸಿಕೊಂಡು ರಾಣಿ ಮೊಟ್ಟೆ ಇಟ್ಟರೆ ಬೇರೆ ಅಕ್ಕಪಕ್ಕದ ಇದರಲ್ಲಿ ಮರಿಗಳನ್ನು ಬೆಳೆಸೋದು ಇದೆಲ್ಲ ಮಾಡ್ತಾ ಇರ್ತದೆ. ಆದ್ರೆ ಒಂದೇ ಗೂಡಿಂದೇ ಸಾಕಷ್ಟು ಶಾಖೆಗಳನ್ನು ಮಾಡ್ಕೊಂಡು ಇಂತ ಇದೆ ಇದ್ರೆ ನಾನು ಈಗಾಗಲೇ ಹೇಳಿದೆ ಅಂತ ಯಾವುದೇ ಕ್ರಮಗಳು ಇಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಏನ್ ಮಾಡ್ತದೆ, ಕೆಂಜಿಗ ತನ್ನ ಗೂಡಿನಿಂದ ಮೇಲಿಂದ ಬರುವಾಗ ಜಂಪ್ ಮಾಡಿಕೊಂಡು ಆ ಪೆಟ್ಟಿಗೆ ಮೇಲೆ ಬರ್ತದೆ, ಬಂದು ಗೂಡು ಒಳಗಡೆ ನುಗ್ಗಿ ಈ ಜೇನು ಹುಳುಗಳನ್ನ ಕಚ್ಚಿಕೊಂಡು ಅಲ್ಲಿಂದ ಮತ್ತೆ ಜಂಪ್ ಮಾಡಿಕೊಂಡು ಕೆಳಗೆ ಜಿಗಿದು ಹುಳುಗಳನ್ನ ತಗೊಂಡು ಮತ್ತೆ ಮರದ ಮೇಲಕ್ಕೆ ಹೊರಟೋಗ್ತದೆ. ಆದ್ರೆ ಏನು ಅಲ್ಲಿ ಆಯಿಲ್ ಹಾಕಿದ್ದೇವೆ, ನೀರ್ ಹಾಕಿದ್ದೇವೆ, ಗ್ರೀಸ್ ಮುಚ್ಚಿದ್ದೇವೆ ಅಂತ ಅಂದ್ರೂ ಯಾವುದೇ ಪ್ರಯೋಜನ ಬರಲ್ಲ. ಯಾವಾಗ ನಾವೇನಾದ್ರೂ ಪೆಟ್ಟಿಗೆಗಳನ್ನ ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಇಟ್ಟಿದ್ರೆ, ಅದಕ್ಕೆ ಈ ತರದ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಈ ಪೆಟ್ಟಿಗೆಗಳನ್ನ ಇಡೋದ್ ಬೇಡ, ಬೇರೆ ಜಾಗದಲ್ಲಿ ಈ ಪೆಟ್ಟಿಗೆಗಳನ್ನ ಇಟ್ಟುಕೊಳ್ಬೇಕಾಗ್ತದೆ. ಮತ್ತೊಂದು ಈ ಜೇನುನೊಣಗಳ ನೈಸರ್ಗಿಕ ಶತ್ರು ಅಂದ್ರೆ ಕಣಜ ಅಥವಾ ಕಣಜ, ಇದು ನಮ್ಮ ನಿಯಂತ್ರಣಕ್ಕೆ ಸಿಗೋದು ಕಷ್ಟನೇ, ಇದರ ನಿಯಂತ್ರಣ ಹೇಗೆ ಅಂತೀರಿ? ಇದು ಕೂಡ ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ತದೆ. ಸಾಮಾನ್ಯವಾಗಿ ಕೊಡಗು ಭಾಗದಲ್ಲಿ ಇದಕ್ಕೆ ನರಿ ಕಡಂದಿ ಅಂತ ಹೇಳ್ತಾರೆ. ಇದರ ಬಾಧೆ ಮಳೆಗಾಲದಿಂದನೇ ಪ್ರಾರಂಭ ಆಗ್ತದೆ, ಬೇರೆ ಸಮಯದಲ್ಲಿ ಇರೋದಿಲ್ಲ. ಜೂನ್ ಜುಲೈಯಲ್ಲಿ ಪ್ರಾರಂಭ ಆಗ್ತದೆ ಸಮಸ್ಯೆ, ಜೂನ್ ನಲ್ಲಿ ಬಂದಂತದ್ದು. ಅದು ಹಾಗೆ ಎಲ್ಲಿವರೆಗೂ ಬರ್ತದೆ, ಚಳಿಗಾಲ ಪ್ರಾರಂಭ ಆಗಬೇಕು, ನವೆಂಬರ್ ಡಿಸೆಂಬರ್ ವರೆಗೂ ಕೂಡ ಇದರ ತೊಂದರೆ ಮಧುವನದಲ್ಲಿ ಇದ್ದೇ ಇರ್ತದೆ. ಒಂದು 6 ತಿಂಗಳು ಇದ್ದೇ ಇರುತ್ತೆ. ಹಾ, ಇರುತ್ತೆ ಇರುತ್ತೆ. ಇದು ಯಾಕೆ ಬರೀ ಆ ಸಮಯದಲ್ಲೇ ಮಾತ್ರ ಇರ್ತದೆ ಅನ್ನಕ್ಕೆ, ಮಳೆಗಾಲದ ಪ್ರಾರಂಭದಲ್ಲಿ ಜೇನು ಕುಟುಂಬಗಳ ಹತ್ರ ಬಂದು ಹುಳುಗಳನ್ನ ಹಿಡ್ಕೊಂಡು ಹೋಗ್ತಕ್ಕಂತದ್ದು ಯಾರಾದ್ರೂ ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಗೊತ್ತಾಗ್ತದೆ, ಈ ಪ್ರಾರಂಭದಲ್ಲಿ ಬರ್ತಕ್ಕಂತವು ಸ್ವಲ್ಪ ದೊಡ್ಡ ಸೈಜ್ ಇರ್ತವೆ. ಅಂದ್ರೆ ಅವು ಫೀಮೇಲ್ಗಳು, ಮೇಟೆಡ್ ಫೀಮೇಲ್ ಅಂತ ಹೇಳ್ತೇವೆ, ಹೆಣ್ಣು ಕಣಜಗಳು. ಆ ಕಣಜಗಳು ಪ್ರಾರಂಭದಲ್ಲಿ ಬರ್ತಕ್ಕಂತವು ಒಂದೊಂದು ಕಣಜನು ಒಂದೊಂದು ಗೂಡು ಸ್ಥಾಪನೆ ಮಾಡ್ತಕ್ಕಂತ ಸಾಮರ್ಥ್ಯ ಇರ್ತದೆ, ಅವು ಬರ್ತಿರ್ತದೆ. ಇದು ಹಾಗೆ ಮುಂದುವರಿತದೆ. ಸ್ಥಾಪನೆ ಆದಂತ ಗೂಡಲ್ಲಿ ರಾಣಿ ಯಾವಾಗ್ಲೂ ಒಳಗಡೆ ಇದ್ಕೊಂಡು ಕೆಲಸಗಾರಗಳು ಮಾತ್ರ ಜೇನು ಕುಟುಂಬಗಳಿಗೂ ಬಂದು ಜೇನುನೊಣಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ತವೆ ಆಹಾರಕ್ಕೋಸ್ಕರ. ಇದರ ನಿಯಂತ್ರಣ ಕ್ರಮ ಅಂತ ಅಂದ್ರೆ ಪ್ರಾರಂಭದಲ್ಲಿ ಏನು ಬರ್ತಾ ಇರ್ತವೆ, ಸಾಧ್ಯವಾದಷ್ಟು ಅವನ್ನ ಹೊಡೆದು ಸಾಯಿಸಿದ್ರೆ, ಒಂದು ಸತ್ತೋಯ್ತು ಅಂದ್ರೆ ಒಂದು ಗೂಡು ಸ್ಥಾಪನೆ ಆಗೋದನ್ನ ನಿಲ್ಲಿಸ್ದಂಗೆ ಆಗ್ತದೆ. ಆಮೇಲೆ ಕಂಡು ಬಂದಂತ ಗೂಡುಗಳನ್ನ ನಾಶ ಮಾಡ್ತಕ್ಕಂಥದ್ದು, ಔಷಧಿಗಳ ಸಿಂಪರಣೆಯನ್ನು ಮಾಡಬಹುದು. ಬೇರೆ ಬೆಳೆಗಳಿಗೆ ಅಂತಂದಿರ್ತೇವೆ, ಯಾವುದೇ ಕೀಟನಾಶಕ ಆಗ್ಲಿ, ಕ್ಲೋರ್ಪೈರಿಫಾಸ್ ಇರ್ಬೋದು, ಸೈಪರ್ಮೆಥ್ರಿನ್ ಇರ್ಬೋದು, ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂತ ಹೇಳ್ತೇವೆ, ಯಾವುದೇ ಆಗ್ಲಿ ಅವನ್ನ ಬಳಕೆ ಮಾಡಬಹುದು. ಆಮೇಲೆ ಆ ಗೂಡುಗಳಿಗೆ ಏನಾದ್ರೂ ಔಷಧಿ ಸಿಂಪರಣೆ ಮಾಡ್ತೀವಿ ಅಥವಾ ಬೆಂಕಿ ಹಾಕಿ ಸುಟ್ಟು ಬಿಡ್ತೀವಿ ಅನ್ನೋದು ಏನೇ ಮಾಡೋದಿದ್ರು ಕೂಡ ಸಾಯಂಕಾಲದ ನಂತರ ಕತ್ಲೆ ಆದ್ಮೇಲೆ ಹೋಗಿ ಮಾಡ್ಬೇಕಾಗ್ತದೆ. ಬರೀ ಜೇನುನೊಣಗಳನ್ನೇ ತಿನ್ನೋದಲ್ಲ, ಬೆಳೆಗಳಲ್ಲಿ ಏನಾದ್ರೂ ಕೀಟಗಳಿದ್ರೆ ಅವನ್ನು ಕೂಡ ನಿಯಂತ್ರಣ ಮಾಡ್ತವೆ ಅನ್ನೋ ದೃಷ್ಟಿಯಿಂದ ಸಾಯಿಸೋದು ಬೇಡ, ಇವನ್ನ ರಾಸಾಯನಿಕ ಕೀಟನಾಶಕ ಬಳಸಿ ಬೆಂಕಿ ಹಾಕಿ ಅವನ್ನೆಲ್ಲ ಸುಡೋದು ಬೇಡ ಅಂತ ಕೆಲವರು ಅದರಲ್ಲೂ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ಅಭಿಪ್ರಾಯ ಪಡ್ತಾರೆ. ಅಂತ ಸಂದರ್ಭದಲ್ಲಿ ಈ ಪೆಟ್ಟಿಗೆಯ ಮುಂಭಾಗದಲ್ಲಿ ಜಾಲರಿ ತರ ಹಾಕ್ಬೇಕಾಗ್ತದೆ. ಆ ಜಾಲರಿ ಹೇಗಿರ್ಬೇಕು, ಆ ಜಾಲರಿಯ ಮುಖಾಂತರ ಜೇನು ನೊಣಗಳು ಓಡಾಡಂಗಿರ್ಬೇಕು. ಆದ್ರೆ ಈ ಕಡಜ ಇದೆ, ಆ ಕಡಜ ಅದ್ರ ಮುಖಾಂತರ ಹೋಗಬಾರ್ದು. ಆ ತರದ ಒಂದು ಜಾಲರಿ ಹಾರ್ಡ್ವೇರ್ ಶಾಪ್ ಗಳಲ್ಲಿ ಸಿಗ್ತವೆ ಆ ತರದವು. ಆ ಪೆಟ್ಟಿಗೆಯ ಮುಂಭಾಗದಲ್ಲಿ ಆ ತರ ಒಂದು ಜಾಲರಿಯನ್ನ ಅಳವಡಿಸ್ಬೇಕು. ಜಾಲರಿಯನ್ನ ಅಳವಡಿಸಿದ್ರೆ ಅಲ್ಲಿ ಸಾಕಷ್ಟು ಜಾಗ ಇರ್ತದೆ. ಇವು ಏನೋ ಅಲ್ಲಿ ಹೋಗಿಂದ ಎರಡ್ ಕಡೆ ಕುತ್ಕೊಂಡಿದ್ವು ಅಂದ್ರೂ ಕೂಡ ಜೇನು ನೊಣಗಳು ಬೇರೆ ಕಡೆಯಿಂದ ಓಡಾಡಬಹುದು. ಅಥವಾ ಇವು ಬಂದು ಅಲ್ಲಿ ನಿಂತು ಬಿಟ್ಟಿದ್ದಾವೆ ಅಂದ್ರೆ ಒಂದಷ್ಟು ಹೊತ್ತು ಬರದೇ ಇರಬಹುದು ಜೇನು ನೊಣಗಳು. ಯಾವಾಗ ಅವಕ್ಕೆ ಆಹಾರ ಸಿಕ್ಲಿಲ್ಲ ಅವು ಅಲ್ಲಿ ಬರೋದನ್ನ ಕಡಿಮೆ ಮಾಡ್ತವೆ. ಈ ತಂತ್ರದ ಮುಖಾಂತರ ನಾವು 70% ಇವುಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯನ್ನ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಹಾಗೇನೆ ಈ ಮಳೆಗಾಲದಲ್ಲಿ ಈ ಜೇನು ಕುಟುಂಬಗಳಿಗೆ ತೊಂದರೆ ಕೊಡುವಂತ ನೈಸರ್ಗಿಕ ಶತ್ರುಗಳನ್ನ ಹೇಗೆ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9887636381. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9887636381. ತುಂಬಾ ಸಂತೋಷ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೇ, ತಾವು ಇದುವರೆಗೂ ನಮ್ಮ ಜೇನು ಕೃಷಿಕರಿಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಈ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್.ಎನ್. ಕೆಂಚರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಗಳಿಂದ 24,800 ರೂಪಾಯಿಗಳು, ಅರೇಬಿಕಾ ಚೆರಿ 12,200 ರೂಪಾಯಿಗಳಿಂದ 13,900 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 15,000 ರೂಪಾಯಿಗಳಿಂದ 16,000, ರೋಬಸ್ಟ ಚೆರಿ 8,100 ರೂಪಾಯಿಗಳಿಂದ 9,300 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ನಿಧನ ಸುದ್ದಿ. ಕೆದಮಳ್ಳೂರು ತೋರ ಗ್ರಾಮತ್ರ ಕೀರ್ತಿಯಂಡ ಕಮಲು ಪೆಮ್ಮಯ್ಯ ಇಂದು ಮರಣಪಟ್ಟಿದ. ಎಂಬ ದಂಡ ಬೈತ್ರ ಕೀರ್ತಿಯಂಡ ಕಮಲು ಪೆಮ್ಮಯ್ಯ ಎಂಗಳ ದಪ್ಪನ ಕಾರ್ಯ ನಾಳೆ ಕೀರ್ತಿಯಂಡ ಒಕ್ಕ ತೋಟಂಗಳತ್ತು ನಡಪ. ಮೂಲತ ನಾಪೋಕ್ಲು ಕಾರಳನ ಗೋಣಿಗು ಪಾರ್ವತೊಕ್ಲು ವಾಸೆಂಜ ಬಾಳೆಯಡ ಗಣಪತಿ ಉದಯ ಎಂಡಪುಣ್ಣ ವೀಣಾ ಕಾವೇರಮ್ಮ ಹೆಂಗೆ ಇಂದು ಮರಣಪಟ್ಟಿದ. 56 ಬೈತ್ರ ಬಾಳೆಯಡ ವೀಣಾ ಕಾವೇರಮ್ಮ ತಾಮನೆ ಮಾದಪ್ಪಂಡ ಆಕಿರಿ ಕಾರ್ಯ ನಾಳೆ 60 ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಬೆಟ್ಟತೂರು ಗ್ರಾಮದ ಚಿರಿಯಮನೆ ಆನಂದ್ ಅವರ ತಂದೆ ಬೆಳ್ಳಿಯಪ್ಪ ಅವರು ಇಂದು ನಿಧನರಾಗಿರುತ್ತಾರೆ. 93 ವರ್ಷ ಪ್ರಾಯದ ಪಟ್ಟೆದಾರ ಬೆಳ್ಳಿಯಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಟ್ಟತೂರು ಗ್ರಾಮದ ಚಿರಿಯಮನೆ ಆನಂದ ಅವರ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004, 9902047704. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಹುಟ್ಟುತ್ತ ಯಾವುದೇ ಕಾರಣಕ್ಕೂ ಜ್ಞಾನ ಮಾಡೋದು ಬೇಡ. ಆಗಸ್ಟ್ ತಿಂಗಳ ಆಖಿರಿನವರೆಗೂ ಸರಿಯಾದ ನಿಗದ ಕೊಡಕುತ್ತ ನೋಡಲ್ ಅಧಿಕಾರಿಗಳಿಗೆ ಹಂಗೆ ಬೇರೆ ಬೇರೆ ಹಂತದ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜವು ಸೂಚನೆ ಕೊಟ್ಟಳು. ಈ ವರ್ಷದಲ್ಲಿ ಮೇ ತಿಂಗಳ ಆಖಿರಿ ವಾರ ಮತ್ತೆ ಜೂನ್ ತಿಂಗಳಲ್ಲಿ ವಿಪರೀತ ಮಳೆ ಬಿದ್ದಿಟ್ಟು ಈ ತಿಂಗಳಲ್ಲಿ ಸಾಧಾರಣ ಮಳೆ ಬೀಳ್ತಾ ಉಂಟು. ಮುಂದಿನ ಬರುವ ದಿನಗಳಲ್ಲಿ ಜಾಸ್ತಿ ಮಳೆ ಬೀಳುವ ಸಾಧ್ಯತೆ ಉಂಟು. ಆದ್ದರಿಂದ ಯಾರೂ ಸಹ ಬೇಕೋ ಬೇಡನತ ಆಡದೆ ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಲಿ ಸರಿಯಾದ ಎಚ್ಚರ ತಗೊಳಕುತ್ತ ವಿಡಿಯೋ ಸಂವಾದದಲ್ಲಿ ಅವರು ಸೂಚನೆ ಕೊಟ್ಟು ಅಂಗನವಾಡಿ, ಸ್ಕೂಲ್ ಕಟ್ಟಡಗ, ಕಾಲೇಜು ಕಟ್ಟಡಗಳ ಕುರಿತು ಜಾಸ್ತಿ ನಿಗಾ ತಗೊಳಕು, ಮರಗ ಬಿದ್ದು ಸರ್ಕಾರಿ ಕಟ್ಟಡಗಳಿಗೆ ನಷ್ಟ ಆಗದಂಗೆ ಎಚ್ಚರ ತಗೊಳಕು, ಬೀಳುವ ಮರಗ ಇದ್ದರೆ ಅರಣ್ಯ ಇಲಾಖೆಗೆ ಮಾಹಿತಿನ ಕೊಡಕು, ಮಳೆ ಕಮ್ಮಿ ಹುಟ್ಟುತ್ತಾ ಸುಮ್ಮನಿರಕಾದು ಭಾರತೀಯ ಹವಾಮಾನ ಇಲಾಖೆ ಆಗಾಗ ಮಾಹಿತಿನ ಕೊಡ್ತಾ ಇದ್ದದೆ, ಆ ಮಾಹಿತಿನ ಸರಿಯಾಗಿ ನೋಡಿಕೊಳಕು, ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಲಾಖೆನ ಇಂಜಿನಿಯರ್ಗ ದಾರಿಗಳಲ್ಲಿ ಬಿದ್ದಿರೋ ಗುಂಡಿಗಳ ಮುಚ್ಚೋ ಕೆಲಸನ ಮಾಡೋಕು, ಮಳೆಯಿಂದ ಆಗಿರುವ ಕಷ್ಟ ನಷ್ಟಗಳ ಕುರಿತು ತಹಶೀಲ್ದಾರಕ್ಕೆ ಮಾಹಿತಿನ ಕೊಡೋಕು, ಹಾಗೆ ತಹಶೀಲ್ದಾರ್ಗ ಸಹ ಹೋಗಿ ಜಾಗನ ನೋಡೋಕು, ಎಲ್ಲ ಇಲಾಖೆನ ಅಧಿಕಾರಿಗಳು ಸಹ ತುಂಬ ನಿಗಾ ತಕ್ಕೊಂಡು ಸರಿಗೆ ಕೆಲಸ ಮಾಡೋಕುತ ಸೂಚನೆ ಕೊಟ್ಟು ಸಭೆಯಲ್ಲಿ ಎಲ್ಲ ಇಲಾಖೆನ ಅಧಿಕಾರಿಗ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಗೌಡ ಸಮಾಜ ಚೇರಂಬಾಣಿ, ಹಾಗೆ ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣಿ ಇವರ ಕೂಡು ಕೂಟಲಿ ಇದೇ ತಾರೀಕು 27ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಗೌಡ ಸಮಾಜ ಚೇರಂಬಾಳಿಲಿ 12-18 ವರ್ಷದ ಮಕ್ಕಳಿಗಾಗಿ ಅರೆಬಾಸಿಯಲ್ಲಿ ಮಕ್ಕಳ ಕಥಾ ಕಾರ್ಯಾಗಾರ ಕತೆ ಬರೆಯೋನೋ ಬನ್ನಿ ಕಾರ್ಯಕ್ರಮ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಜಿಲ್ಲೆಯಲ್ಲಿ ಕಳೆದ ವರ್ಷ 29,000 ಹೆಕ್ಟೇರ್ಲಿ ಭತ್ತದ ಕೃಷಿನ ಮಾಡೋ ಗುರಿ ಇತ್ತು. ಆದರೆ ಕೃಷಿ ಇಲಾಖೆಯ ಮಾಹಿತಿಯಂಗೆ 22,000 ಹೆಕ್ಟೇರ್ಲಿ ಮಾತ್ರ ಭತ್ತದ ಬೆಳೆನ ಬೆಳೆದಳು. 7,000 ಹೆಕ್ಟೇರ್ಲಿ ಗುರಿ ಸಾಧನೆ ಆತ್ಲೇತ ಇಲಾಖೆಯ ಜಂಟಿ ನಿರ್ದೇಶಕ ಚಂದ್ರಶೇಖರ್ ತಿಳಿಸಿಯಳು. ವರ್ಷದ ವರ್ಷಕ್ಕೆ ಕೊಡಗು ಜಿಲ್ಲೆಯಲ್ಲಿ ಗದ್ದೆ ನೆಡವರ ಸಂಖ್ಯೆ ತುಂಬಾ ಕಮ್ಮಿ ಆಗ್ತಾ ಉಂಟು. ಸಾಲು ಸಾಲು ಗದ್ದೆಗ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಾ ಉಂಟು. ಈ ವರ್ಷನೂ 29,000 ಹೆಕ್ಟೇರ್ ಜಾಗಲಿ ಭತ್ತನೆ ಬೆಳೆಯುವ ಗುರಿನ ಕೃಷಿ ಇಲಾಖೆ ಮಾಡಿಕೊಂಟು. ಈ ಸಲ ಎಷ್ಟು ಸಾಧನೆ ಆದೇತ ಹೇಳ್ದನ್ನ ಕಾದು ನೋಡೋಕೂತ ಅವು ಮಾಹಿತಿನ ಕೊಟ್ಟಳು. ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿದ್ದ ಇದೀಗ ಸುಮಾರು ವರ್ಷಗಳಿಂದ ಮುಚ್ಚಿ ಹೋಗಿರುವ ರೈಲ್ವೆ ಟಿಕೆಟ್ ಬುಕಿಂಗ್ ಕೇಂದ್ರದ ಕುರಿತು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರು ಕೇಂದ್ರ ಸರ್ಕಾರದ ರೈಲ್ವೆ ಖಾತೆ ಮಂತ್ರಿಯಾಗಿರುವ ವಿ ಸೋಮಣ್ಣ ಅವರ ಗಮನಕ್ಕೆ ತಂದಳು. ಸುಮಾರು ವರ್ಷಗಳಿಂದ ಈ ಕೇಂದ್ರ ಕೆಲಸ ಮಾಡ್ತಿತ್ತು, ಜನರಿಗೂ ಇದರಿಂದ ತುಂಬಾ ಉಪಕಾರ ಆಗ್ತಿತ್ತು. ಆದರೆ ಕೊರೋನಾ ಕಾಯಿಲೆ ಬಂದ ಮೇಲೆ ಈ ಕೇಂದ್ರ ಮುಚ್ಚಿ ಹೋಗಿಟ್ಟು ಇದನ್ನು ಪುನಃ ಶುರು ಮಾಡೋಕೂತ ಮಂತ್ರಿಗಳ ಅವಮನವಿ ಮಾಡಿಳು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಹಂಗೆ ಮುಂದುವರೆದುಟ್ಟು ನಿನ್ನೆಯಿಂದ ಪುಷ್ಯ ನಕ್ಷತ್ರದ ಮಳೆನೂ ಸುರಾಟು. ಮಳೆನೊಟ್ಟಿಗೆ ಮೈ ಕೊರೆಯುವ ಚಳಿ ಸಹ ಕಾಣ್ತಾ ಒಟ್ಟು. ಪುಷ್ಯ ಮಳೆ ಬಿಟ್ಟು ಬಿಟ್ಟು ಒಳ್ಳೆ ಉಜಿತನ ಸಹ ತೋರಿಸ್ತಾ ಒಟ್ಟು. ಸುಮಾರು ಕಡೆ ರೈತರು ಚುರುಕುಲಿ ನಾಟಿ ಕೆಲಸಕ್ಕೆ ಬೇಕಾದ ಎಲ್ಲಾ ತಯಾರಿನ ಮಾಡಿಕೊಂತಾವಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲನ್ ಡಾಕ್ಟರ್ ಆಗಿ ಸೇವೆ ಮಾಡ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. ತಾವಳಗೇರಿ ಮುಂದನಾಡು ಕೊಡವ ಸಮಾಜತ್ರ ಕಾಲ್ತ್ರ ಮಹಾಸಭೆ ನಾಳೆ ತಿಂಗಳಾಚೆ ಪಲಕ 11 ಗಂಟೆಗೆ ಸಮಾಜತ್ರ ಅಧ್ಯಕ್ಷ ಕೈಬಿಲಿರ ಹರೀಶ್ ಅಪ್ಪಯ್ಯ ಇಂಡ ಕೊಡವ ಕಾರಿಕೆಲ್ ಕೊಡವ ಸಮಾಜತ್ರ ಸಭಾಬಾಡಿನ ನಡಪ. ಸಭೆಗೆ ಹಾಜರಾದ ಸದಸ್ಯಂಗಕ್ಕ ಮಜ್ಜನ ಊಟತ್ರ ಏರ್ಪಾಡು ಇಪ್ಪ. ಸದಸ್ಯಂಗೆಲ್ಲ ಮಹಾಸಭೆಗೆ ಹಾಜರಾಯಿತು ಸಾಕಾರ ತರಣೊಂದು ತಾವಳಗೇರಿ ಮುಂದನಾಡು ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿ ಕಾರಕಟ್ಟಣಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ನಮಸ್ತೆ ಕೊಡಗು. ಫೋಕ್ಸ್ ವ್ಯಾಗನ್ ಕಾರ್ ಶೋರೂಮ್ ಈಗ ಗೋಣಿಗೊಪ್ಪಲಿನಲ್ಲಿ ಆರಂಭವಾಗಿದೆ. ನಮ್ಮ ಶಕ್ತಿಶಾಲಿ ಹಾಗೂ ಸುರಕ್ಷಿತ ಕೈಗೋಲ್ ಮತ್ತು ವರ್ಟಸ್ ಕಾರ್ ನ ಟೆಸ್ಟ್ ಡ್ರೈವ್ ಮಾಡಿ ಹಾಗೂ 1 ಲಕ್ಷಗಳವರೆಗಿನ ಪ್ರಯೋಜನಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರುಮಯ್ಯ 6360-959584, ಪೊನ್ನಂಪೇಟೆ ರಸ್ತೆ ಕಾಫಿ ಬೋರ್ಡ್ ಹತ್ತಿರ, 60 ಕ್ರೂ, ಗೋಣಿಗೊಪ್ಪಲು. ಫೋಕ್ಸ್ ವ್ಯಾಗನ್. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2225571. ನಿಮ್ಮ ಸಂಭ್ರಮಗಳಿಗೆ ಮತ್ತಷ್ಟು ಹೊಳಪು ನೀಡಲು ತನಿಷ್ಕ್ ನಿಂದ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಅಪ್ ಟು 25% ಡಿಸ್ಕೌಂಟ್ ಪಡೆಯಿರಿ. ಅಲ್ಲದೆ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 100% ಮೌಲ್ಯದೊಂದಿಗೆ. ನಿಮ್ಮ ಖರೀದಿಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕನ್ಸೆಷನ್ ಅಪ್ಲೈ. 50ನೇ ವಾರ್ಷಿಕೋತ್ಸವದ ಸಂಭ್ರಮದ ಕೊಡುಗೆ ಅಭಿಲಾಷ್ ನಲ್ಲಿ ಎಲ್ಲಾ ಬ್ರ್ಯಾಂಡ್ ನ ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್ ಗಳ ಮೇಲೆ ನೀವು ಊಹಿಸಲಾಗದ ಡಿಸ್ಕೌಂಟ್ ಆಫರ್ಗಳು, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು, 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಸೌಲಭ್ಯ ಕೂಡ ಇದೆ. ಈ ಕೊಡುಗೆಗಳನ್ನು ನಿಮ್ಮದಾಗಿಸಲು ಬನ್ನಿ ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆಯಿತು ಎಂದು ಉದಾಸೀನ ಮಾಡತೆ. ಆಗಸ್ಟ್ ಆಖೀರಿಗತ್ನೆ ಎಚ್ಚರ ವಹಿಸೋನಕ್ಕೆ ನೋಡಲ್ ಅಧಿಕಾರಿಯ ಪಿಂಜ ಬೋರೆ ಬೋರೆ ಅಂತತ್ರ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ ಕೊಡ್ತಿತ್ತು. ಈ ಕಾಲತ್ಲು ಮೇ ಆಖೀರಿ ವಾರ ಪಿಂಜ ಜೂನ್ ತಿಂಗತ್ಲು ಏರ ಮಳೆ ಆಯಿತು. ಜುಲೈಲು ಸಾಧಾರಣ ಮಳೆ ಆಯಿತು. ಈ ನಿಟ್ಟಿಲು ಮಿನ್ಯತ್ರ ದಿನತ್ಲು ಏರ ಮಳೆ ಆಪ ಸಾಧ್ಯತೆ ಉಂಡು. ಆನಗೊಂಡು ತಂಗಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೋಂಡಿಯನ ಎಚ್ಚರ ವಹಿಸೋಣ ಜಿಲ್ಲಾಧಿಕಾರಿ ವಿಡಿಯೋ ಸಂವಾದತ್ರ ಮೂಲಕ ನಿರ್ದೇಶನ ಕೊಡ್ತಿತ್ತು. ಅಂಗನವಾಡಿ, ಸ್ಕೂಲು, ಕಾಲೇಜು ಕಟ್ಟಡ ಮೇಲೆ ಏರ ಎಚ್ಚರ ವಹಿಸೋಂಡು ಮರ ಬುದ್ದಿತ್ತು ಸರ್ಕಾರಿ ಕಟ್ಟಡಕ್ಕೆ ಹಾನಿ ಹಾಕತನಕ್ಕೆ ಎಚ್ಚರ ವಹಿಸೊಂಡು ಭುವನ